ಓ ಮಾಸ್ತರ ಅಲ್ರಿ, ಇಲ್ಲ ಅವಾಗ ಹಣವಾಗ ಬಂದಳು, ಅವ್ರನ್ನ ಪರಿಚಯ ಮಾಡ್ಕೊಳಕ ಒಂದ್ ಮಾತನ್ನ ಅವ್ರು ಮಾತಾಡ್ಸಿದೆ. ಅವ್ರು ಯಾವ ಭಾಷೆ ಮಾತಾಡ್ತಾರೋ ಅವ್ರು ನಮ್ಗೆ ತಿಳಿದಂಗೈತಿ. ಅವ್ರ ಭಾಷೆ ನಮಗ್ ತಿಳಿದಂಗಾಗ್ಯದ, ನಮ್ ಭಾಷೆ ಅವ್ರು ತಿಳಿದಂಗಾಗ್ಯದ. ಅವ್ರು ಯಾರನ್ನು ಅಂತ ನಮ್ಗೆ ಗೊತ್ತಾಗವಲ್ರಿ. ಯಾಕ್ರಿ ಈ ಕಡೆ ಕೆಲ ಹೆಣ್ಮಗಳು ಈ ಕಡೆ ಯಾವ ಕಡೆ ಹೋಗ್ತಾರ್ರಿ? ಆಂಧ್ರ ಪ್ರದೇಶ. ತೆಲುಗು ದೇಶ ಭಾಷೆ ಮಾತಾಡ್ತಾಳ, ನೀ ತೆಲುಗು ಭಾಷೆ ಮಾತಾಡ್ರ ಮಾತಾಡ್ತಾವ ಹಿಂಗ ಅಂತ ಮಾತಾಡ್ಸ್ತಾನಲ್ಲ ಮಾತಾಡ್ಸ್ರಿ. ಏನಮ್ಮ ಏನು ಈ ತೆಲುಗು ಭಾಷೆ ತಲಸಲೇದು? ಏನು ಶುದ್ಧ ಕನ್ನಡದಲ್ಲಿ ಶಪ್ಪಮ್ಮ, ಶುದ್ಧ ಕನ್ನಡದಲ್ಲಿ ಶಪ್ಪು ಶಪ್ಪು. ನೀನು ಕ್ವಶನ್ ತಗೊಂಡ್ರೆ ರೈಲ್ವೆ ಸ್ಟೇಷನ್ ಗಪ್ಪು. ನಿನ್ನ ತೆಲುಗು ಭಾಷೆ ತಿಳಿದಿಲ್ಲ ಎಲ್ಲಾ ಬರಿಕಿ ನಿನ್ನ ಕನ್ನಡ ಬರ್ತಾವ ಸಂಗಟ ಹುಡುಗಾಟ ಹಚ್ಚಿದಿ. ಅಮ್ಮ ನಾನು ಎಲ್ಲಾ ಭಾಷೆನ ಮಾತಾಡ್ತಾ ಇದ್ದೆ. ಎಲ್ಲಾ ಭಾಷೆ ಮಾತಾಡ್ತಿ? ಹೌದು. ಹಾಗಲ್ಲಮ್ಮ, ನೀನು ಯಾರು? ನಾನು ನಿನ್ ಏನಂತ ಕರಿಬೇಕು? ನನ್ನ ಹೆಸರು ಏನು? ಹೆಸರು ಏನು ಹೇಳಿದ್ರ ಗೊತ್ತಾಗ್ತದಮ್ಮ? ಹೇಳಾಗಾರ ಕೇಳು. ನಾಮ ನಾರಾಯಣ ಎಂದತ್ತ ನಾಮ. ನಾನು ಬಂದು ಕೊರವಂಜಿ ದಿನಮ್ಮ. ನಾನು ಬಂದು ಕೊರವಂಜಿ. ಹೌದು ಅಮ್ಮ, ಬಾ ಸಂತೋಷ ಆಯ್ತು. ನಮ್ ಕಡೆ ಬರುವಂತ ಕೊರವಂಜರ ವೇಷನ ಬೇರೆ, ನೀವು ಬರುವಂತ ವೇಷನ ಬೇರೆ ಇಲ್ಲಮ್ಮ. ಏ, ನಿಮ್ಮ ಕಡೆ ಕೊರವಂಜರು ಹೇಗಿರ್ತಾರ? ನಮ್ ಕಡೆ ಬರುವಂತ ಕೊರವಂಜರು ವೇಷ ಹೇಗಿರ್ತದ? ಹೇಗಿರ್ತದೆ? 10,000 ಟೈಪ್ ಇದೊಂದು ಸೀರೆ. ಹೌದು. ಹರಕ ಕುಪ್ಪಸ, ತಲೆ ಮೇಲೆ ಒಂದು ಬುಟ್ಟಿ, ಬುಟ್ಟಿ ಕೈಯಲ್ಲಿ ಮಾರುದು ಜಬರಿ, ಬಗಲ ಒಂದು ಸುಂಬಳ ಕೂಸ. ಹೌದು. ಮನೆ ಮನೆ ತಿರುಗುತ್ತಾ ಭಿಕ್ಷೆ ಬಿಡುತ್ತಾ ಬರ್ತಾರಮ್ಮ. ಏ, ಮನೆ ಮನೆ ತಿರುಗುತ್ತಾ ಭಿಕ್ಷೆ ಬೇಡುವ ಅಂತ ಕೊರವಂಜಿ ನಾನು ಅಲ್ಲ. ಭಿಕ್ಷೆ ಬಿಡುವಂತ ಕೊರವಂಜಿ ಅಲ್ಲಮ್ಮ. ಅಂತ ಕೊರವಂಜಿ ನಾನು ಅಲ್ಲ. ಅಮ್ಮ, ನೀನು ಎಂತ ಕೊರವಂಜಿ? ದೇವಲೋಕದ ಕೊರವಂಜಿದ್ದೀನಿ. ದೇವಲೋಕದ ಕೊರವಂಜಿ? ಹೌದು. ಎಲ್ಲಿ ದೇವಲೋಕ, ಎಲ್ಲಿ ಭೂಲೋಕ? ಹೌದು. ಗಜ ಗಜಾಂತರ ಪರಕದ. ಹೌದು. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಹೇಗ ಬಂದಿ? ದೇವಲೋಕದಿಂದ ಭೂಲೋಕಕ್ಕೆ ನಾನು ಬರಬೇಕಾದ್ರೆ ಯಾವ ಪದ್ಧತಿಯಿಂದ ಬಂದಿ? ಗಿರಿಯಿಂದ ಮೊದಲು ನಾನು ನಾರಾಯಣಪುರಕ್ಕೆ ಬಂದಿನಿ. ನಾರಾಯಣಪುರಕ್ಕೆ ಬಂದಿ? ನಾರಾಯಣಪುರದಿಂದ ಈ ಗ್ರಾಮಕ್ಕೆ ಬರಬೇಕಾದ್ರೆ ಹೇಗ ಬಂದಿ? ನಾನು ಕೇರಿ ಕೇರಿಯೋಳು ಆಡುತ್ತಾ ಆಡುತ್ತಾ ಮನೆ ಮನೆ ತಿರುಗುತ್ತಾ ತಿರುಗುತ್ತಾ ಹೆಣ್ಣು ಮಕ್ಕಳಿಗೆ ಸುಖವಾಗುವಂತೆ ಶಕುನ ಸಾಮುದ್ರಿಕ ಹೇಳುತ್ತಾ ದೇವಲೋಕದಿಂದ ಈ ಭೂಲೋಕಕ್ಕೆ ನಾನು ಬಂದೆ. ನೋಡ, ಇಲ್ಲಿಗೆ ಬಂದೆ ಅಮ್ಮ. ಹೌದು. ಬಾ ಶಣಕಿದ್ದು ಕೊರವಂಜಿ. ನಿನ್ನ ಗುರುವಿನಿಂದ ಕದ್ದಂತ ವಿದ್ಯೆ ಏನಾದ್ರು? ನನ್ನ ಗುರುವಿನಲ್ಲಿ ಕಲಿತಂತ ಮೂಲ ವಿದ್ಯೆ ಹೇಳಿದ್ರೆ ತಿರುಪತಿ ಭೂತ ಬಿಡಿಸಲು ಬಲ್ಲೆ ವೇದಾನಾವಲ್ಲೆ ಭೂತ ಬಿಡಿಸಲು ಬಲ್ಲೆ ವೇದಾಳ ಮತ್ತೆ ಅಪ್ಪ ಮಾತಾಡ ಬಿಡಿಸಬಲ್ಲೆ ಭೂತ ಆದ್ರೂ ಬಿಡಿಸಬಲ್ಲೆ ವೇತಾಳ ವಶ ಮಾಡ್ಕೊಡ್ತಾ ಇದ್ದೀನಿ. ಮತ್ತ ಮಾತನಾಡದೆ ಇದ್ದಂತ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಭೂತ ಅಂದ್ರೆ ಜವಾಬ್ ಬಿಡಿಸ್ತೇನಮ್ಮ. ಬಾಯ ಆಡಂಬರದ ಭೂತ ಅಲ್ಲ, ನಿನ್ನ ಶರೀರದಲ್ಲಿರ್ತಕ್ಕಂತ ಪಂಚಮಾಭೂತಗಳನ್ನು ಬಿಡಿಸಿಕೊಡ್ತಾ ಇದ್ದೀನಿ. ಪಂಚಮಾಭೂತಗಳನ್ನು ಬಿಡಿಸ್ತಿ? ಹೌದು. ಅಮ್ಮ, ಅವೇ ಪಂಚಮಾಭೂತಗಳಂದ್ರೆ ಗುರುತಿಲ್ಲ? ಇಲ್ಲಮ್ಮ. ಪರಮೇಶ್ವರನ ಪಂಚಮುಖದಿಂದ ಪಂಚಭೂತಾತ್ಮ ಹುಟ್ಟಿದವು. ಅವು ಯಾವಮ್ಮ? ಪೃಥ್ವಿ. ಪೃಥ್ವಿ ಆಪ. ಆಪ ತೇಜ. ತೇಜ ವಾಯು. ವಾಯು ಆಕಾಶ. ಆಕಾಶ ಐದು ತತ್ವಗಳಿಂದ ಒಂದಕ್ಕೆ ಐದರಿಂದ 25 ತತ್ವಗಳಾದವು. ಅವು ಯಾವಮ್ಮ? ಭೂಮಿಯ ತತ್ವದಿಂದ ಅಸ್ಥಿ. ಅಸ್ಥಿ ಮಾಂಸ. ಮಾಂಸ ನಾಡಿ. ನಾಡಿ ತ್ವಚೆ. ತ್ವಚೆ ರೋಮ. ರೋಮ ನೀರಿನ ತತ್ವದಿಂದ ಶುಕ್ಲ. ಶ್ರೋಣಿತ. ಶ್ರೋಣಿತ ರಾವರ. ಮೂತ್ರ. ಮೂತ್ರ ಸ್ಪೇದ. ಸ್ಪೇದ ಗಾಳಿಯ ತತ್ವದಿಂದ. ತತ್ವದಿಂದ ಚಲನ. ಚಲನ ವಲನ. ವಲನ ದಾವನ. ದಾವನ ಪ್ರಸಾವನ. ಪ್ರಸಾವನ ಆಕುಂಚನ. ಆಕುಂಚನ ಅಗ್ನಿಯ ತತ್ವದಿಂದ. ಅಗ್ನಿಯ ತತ್ವದಿಂದ ರುದ್ರ. ತ್ರಶೆ. ತ್ರಶೆ ನಿದ್ರ. ನಿದ್ರ ಆಲಸ್ಯ. ಆಲಸ್ಯ ಕಾಂತಿ. ಕಾಂತಿ ಆಕಾಶ ತತ್ವದಿಂದ. ತತ್ವದಿಂದ ಮದ. ಮದ ಮತ್ಸರ. ಮತ್ಸರ ಶೋಕ. ಶೋಕ ಡಂಬ. ಡಂಬ ಅಹಂಕಾರ. ಅಹಂಕಾರ ಪಾದರಿಂದ ಮೊಳಕಾಲದವರೆಗೆ ಭೂಮಿ ತತ್ವ. ಮೊಳಕಾಲಿನ ತೊಡಿಯವರಿಗೆ ನೀರಿನ ತತ್ವ, ನೀರಿನ ತತ್ವ ಅಡಿಯಿಂದ ನಾಭಿಯವರಿಗೆ ಅಗ್ನಿ ತತ್ವ, ಅಗ್ನಿಯ ತತ್ವ ನಾಭಿಯಿಂದ ಕಂಠದವರಿಗೆ ಗಾಳಿ ತತ್ವ, ಗಾಳಿಯ ತತ್ವ ಕಂಠದಿಂದ ತಲೆಯವರಿಗೆ ಇದು ಆಕಾಶ ತತ್ವ, ಆಕಾಶ ತತ್ವ ಈ ಪಂಚಮಾಭೂತದಿಂದ ಈ ನಿನ್ನ ಶರೀರ ತಯಾರಾತು ಆತು. ಇದಕ್ಕೆ ಪಂಚಮಾಭೂತ ಆದ್ರೂ ಅನ್ನಬಹುದು, ಅನ್ನಬಹುದು ಪಂಚೀಕರಣ ಆದ್ರೂ ಅನ್ನಬಹುದು ಅನ್ನಬಹುದು. ಇಲ್ಲಿ ಮಾ ಭಾಷಣಕ್ಕಿದ್ದಿ, ನಿನ್ನ ವಿದ್ಯಾ ಪರೀಕ್ಷೆ ಮಾಡುವಂತ ಶಕ್ತಿ ನಿನ್ನಲ್ಲಿ ನಮ್ಮಲ್ಲಿಲ್ಲ. ಇಲ್ಲ, ನಿನ್ನ ವಿದ್ಯಾ ಪರೀಕ್ಷೆ ಮಾಡುವಂತ ನಮ್ಮವರು ವೃದ್ಧಾರಿ ಇದ್ದಾರ. ಅವರು ಯಾರು, ಯಾರು ಯಾವ ದೇಶದ ರಾಜನ ಮಗಳು, ಮಗಳು ಆಕಿನ ಯಾರಿಗೆ ಕೊಟ್ಟದ, ಕೊಟ್ಟಾರ? ನಾನು ಎಲ್ಲವನ್ನೂ ಇಲ್ಲಿಂದಲೇ ಹೇಳ್ತಾ ಇದ್ದೀನಿ. ಅದೇ ಹೇಳ್ತಿ ಕೊರಂಜಿ, ನೀನು ಹೇಳಲ್ಲ ಹೇಳ, ಇದೇ ಈಗ ಬಂದಿನಂತ ಹೇಳ್ತಿ. ಆದ್ರೆ ನೀ ಈಗ ನಮ್ಮ ತಾಯಿ ಹೆಸರು ಹೇಳ್ತೀಯ? ನಾನು ತ್ರಿಕಾಲ ಜ್ಞಾನಿ ಇದ್ದೀನಿ. ತ್ರಿಕಾಲ ಜ್ಞಾನಿ? ಹೌದು. ತ್ರಿಕಾಲ ಜ್ಞಾನ ಅಂದ್ಬೇಕು. ತ್ರಿಕಾಲ ಅಂದ್ರೆ ಯಾವು? ತ್ರಿಕಾಲ ಅಂದ್ರೆ ಗುರುತಿನ ಇಲ್ಲಮ್ಮ. ಭೂತ ಕಾಲ, ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ವರ್ತಮಾನ ಕಾಲ. ಹೀಗಂದ್ರೆ ಅರ್ಥ ಆದ್ರು ಅಮ್ಮ? ಹೀಗಂದ್ರೆ ನಮ್ಗೆ ಅರ್ಥ ಆಗಲಿಲ್ಲ. ಭೂತ ಅಂದ್ರೆ ಹಿಂದೆ ಆದದ್ದು, ಭೂತ ಅಂದ್ರೆ ಹಿಂದೆ ಆದದ್ದು, ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗುವಂತಹದ್ದು, ಆಗತಕ್ಕಂಥದ್ದು, ವರ್ತಮಾನ ಕಾಲ ಅಂದ್ರೆ ಈಗ ಸದ್ಯಕ್ಕೆ ನಡೆದದ್ದು. ಇದಕ್ಕೆ ತ್ರಿಕಾಲ ಅಂತೀಯ? ತ್ರಿಕಾಲ. ಈ ಜ್ಞಾನದಿಂದ ನಮ್ಮ ತಾಯಿಯವರ ಹೆಸರು ಹೇಳ್ತಾ ಇದ್ದೀವಿ. ಯಾರನ್ನು ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ? ಹೇಳ್ತಾ ಇದ್ಯಾ? ಕೇಳಲ್ಲ. ಹಾಗಾದ್ರೆ ಹೇಳಮ್ಮ. ಪುರದರ್ಸ ಅರಸ ಯದುಕುಲ ಶಿರೋಮಣಿ ಶ್ರೀಕೃಷ್ಣನ ಅರ್ಧಾಂಗಿನಿ ಸತ್ಯ ಭಾಮೆ ಹೌದಲ್ಲೇನೋ ನಿಲ್ಲ ಪರಿಶಾನಿ ಸತ್ಯ ಭಾಮೆ ಹೌದಲ್ಲೇನೋ ನಿಲ್ಲ ಪರಿಶಾನಿ. ಕೊರವಂಜಿ, ಯಾವ ದ್ವಾರಾವತಿಯ ಪುರದ ಅರಸ? ಅರಸ ಯದುಕುಲ ಶಿರೋಮಣಿ, ಶಿರೋಮಣಿ ಶ್ರೀ ಕೃಷ್ಣನ ಅರ್ಧಾಂಗಿನಿ, ಅರ್ಧಾಂಗಿನಿ ಸತ್ಯಭಾಮ ಹೌದಲ್ಲ ನಿನ್ನ ದ್ವಾರಶಾನಿ? ಕೊರವಂಜಿ, ಹೆಸರಲ್ಲ ಹೌದು. ಹೌದು. ಆದ್ರೆ ಹೇಳೋದು ಅಲ್ಲ. ಯಾಕ ಅಲ್ಲ? ನೀವು ಕೆಟ್ಟ ಕೊರವರ ಜಾತಿ, ತಿರ್ಕೊಂತಿರುವಂತ ಜಾತಿ. ಹಾಗೆಲ್ಲ ಮಾತಾಡಬಾರ್ದು. ಅಂದ್ರ ಈ ಮನೆ ನಡೆಸ್ಕೋತೀರಿ, ಮುಂದಿನ ಮನೆ ಸುದ್ದಿ ಕೇಳ್ಕೋತೀರಿ, ಆ ಮನೆ ಸುದ್ದಿ ಕೇಳ್ತೀರಿ, ಮುಂದಿನ ಮನೆ ಸುದ್ದಿ ಹೇಳ್ಕೋತೀರಿ. ಇಲ್ಲ, ಆಗಲೇ ಹೇಳಿನಲ್ಲ ನಾನು ತ್ರಿಕಾಲ ಜ್ಞಾನಿ ಅಂತ. ಇಲ್ಲಮ್ಮ, ಭಾಷಣಕ್ಕಿದ್ದಿ. ಹೌದು. ಈಗ ನಾವು ಅಲ್ಲಿಗೆ ಹೋಗೋಣ ನಿನ್ನ ದ್ವಾರಶಾನಿ ಮಂದಿರಕ್ಕೆ. ನಾನು ನಿನ್ನ ದ್ವಾರಶಾನಿ ಮಂದಿರಕ್ಕೆ ಬರಬೇಕಾದ್ರೆ ದ್ವಾರಶಾನಿ ಕರೆಸ್ಯಾರ? ಕರೆಸ್ಯಾರ? ಏನು ನಿನ್ನ ದ್ವಾರಶಾನಿ ನನ್ನ ಕರೆಸ್ಯಾರ? ಕರೆಸ್ಯಾರ? ಅಲ್ಲಿಗೆ ಹೋಗೋಣ. ಹೇಳಲ್ಲ. ಯಾಕೆ ಕರೆಸಿದಳ್ಯನ್ನ ಲೋಕನಾಥನರ? ಬಡವಿ ಅಕ್ಕಿ ಸೌಭಾಗ್ಯದಡಿ ಯಾಕೆ ಕರೆಸ್ಯ? ನಿನ್ನ ದ್ವಾರಶಾನಿ ದೊಡ್ಡ ರಾಜನ ಮಗಳು, ಮಗಳು ಆಕಿ ದಿನಾಲು ಪಿತಾಂಬರು ಉಡವಾಕಿ ಉಡ್ತಾರೆ. ಇಂತ ಹರಕು ಬಟ್ಟೆಗಳನ್ನು ಹಾಕಿಕೊಂಡು ನಾನು ಅಲ್ಲಿಗೆ ಹಾಗೆ ಬರಲಿ? ಕೊರಂಜಿ, ಈ ಸದ್ಯ ನಮ್ಮ ದ್ವಾರಶಾನಿ ಅವ್ರ ಮಂದಿರ ಬರ್ಬೇಕಾದ್ರೆ ನೀ ಹರಕ ಸೀರೆ ಮೇಲೆ ಬರ್ಲಕ್ ವಾಲಂತೀಯ? ಹೌದು. ಈಗ ಸದ್ಯ ನಮ್ಮ ತಾಯಿ ಯಾಕೆ ಕೂತಾರ? ಶಕ್ತಿ ಪೂಜೆ ಕೂತಾರ. ಶಕ್ತಿ ಪೂಜೆ ಕೂತಾರ ಅನ್ಬೇಕಾದ್ರೆ ಪಿತಾಂಬರು ಉಟ್ಕೊಂಡು ಕೂತಾರನು? ಏ ಆಕಿ ಅಲ್ಲಿ ಬಿಳಿ ವಸ್ತ್ರ ಧಾರಣ ಮಾಡಿರಿ. ಮತ್ತೆ ಏನೇನು ಅಂತ ವಸ್ತ್ರ ಧಾರಣ ಮಾಡಿ? ಬಿಳಿ ವಸ್ತ್ರ ಧಾರಣ ಬರ್ಲಿಕ್ಕೆ ಅಂತ ಕಾರದ ಏನ ಅಡ್ಡಿಲ್ಲ ಬರ್ತೀಯಲ್ಲ. ಹಾಗಾದ್ರೆ ನನ್ನ ಕಂದ್ರ ಮೇಲೆ ಕೋಲಾಡುತ್ತ ಹೋಗಿ. ಅಲ್ಲಿ ಬರಬೇಕಾದ್ರೆ ಕಂದ್ರ ಮೇಲೆ ಜೋಗ ಆಡ್ತಾ ಬರ್ತಿ. ಕೋಲಾಡ್ಕೋತ ಕೋಲ್ ಅಂದ್ರೆ ಇದ್ರ ಅರ್ಥ ನಮ್ಗೆ ಅರ್ಥ ಆಗ್ಲಿಲ್ಲಮ್ಮ. ಕೋಲ್ ಅಂದ್ರೆ ಗುರುತಾಗ್ಲಿಲ್ಲ. ಆಗ್ಲಿಲ್ಲಮ್ಮ. ಭಗವಂತನ ನಾಮಸ್ಮರಣೆಯಲ್ಲಿ ಅದೇ ಒಂದು ಕೋಲ. ಕೋಲ್ ಅಂದ್ರೆ ಭಗವಂತ ನಾಮಸ್ಮರಣೆ. ಅದರಲ್ಲಿ ಅಡಕಾಗ್ಯದ. ಅಡಕಾಗ್ಯದ. ಅದಕ್ಕೆ ನೀನು ಕೋಲ್ ಆಡೋದಂತೆ ಆಡ್ಕೋತ ಹೋಗ್ಬಿಡೋಣ. ಯಾರು ಬೇಡಂತ ಆಡ್ಲ, ನಡಿ ಹೋಗೋಣ. ದೇವಕ್ಕಿ ಉದರದಲ್ಲಿ ಗಣೇಶನ ಗಣೇಶನ ಸಿಹಾರಿ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ಕೋಲ ನಾನಂತೂ ಆರ್ದಿವಿ ಆರ್ದಿವಿ ನಿನ್ನ ಮೇಲೆ ನನ್ನ ಕಂದನ ಜೋಗಳ ಅಷ್ಟು ಪಾಡೋಣ ಜೋಗಳ ಪಾಡ್ತಿ ಹೌದಮ್ಮ ಪಾಡಮ್ಮ ನಡಿ ಹಾಗಾದ್ರೆ ಮನಮೋಹನ ಮನಮೋಹನ ಮನ ಮನರಂಜನ ಬಾಳಾರೆ ಜೋ ಜೋ ಜೋ ಜೋ ಕೊರವಂಜಿ ಯಾಕ ಕಂದನ ಜೋಗ ಪಡ್ಕೊತ್ ಬಂದಿಲ್ಲ ಹೌದು ಇದೇ ನೋಡಮ್ಮ ದ್ವರ್ಸಾನಿಯವ್ರ ಮಂದಿರ ದ್ವರ್ಸಾನಿಯವ್ರ ಮಂದಿರ ಇದೆ ನಾನು ಇಲ್ಲೇ ಕೂಡ್ತೀನಿ ನಿನ್ನ ದ್ವರ್ಸಾನಿ ಹೇಳ ಕೊರವಂಜಿ ಬಂದ ಅಂತ ಇಲ್ಲೇ ಇಲ್ಲೇ ಕೂಡ್ತಿಲ್ಲ ಇಲ್ಲೇ ಸುಮ್ಮನೆ ಕೊಡ್ಬಂತ ಭಾಗದ ಹಂತ ಅಂತ ಬಿದ್ದ ಮಾರಣ ಏನಕ್ಕೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಮತ್ತೆ ಅದನ್ನ ಹೇಳ್ತೀನಿ ಅಮ್ಮ ದ್ವರ್ಸಾನಿ ಅವ್ರ ಹರ್ರಿ ಯಾಕೆ ಕೊರವಂಜಿ ಬಂದ್ರಿ ಅಮ್ಮ ಆಕಿ ನೀರ್ ಕಳ್ಸುವಂತ ಕೊರವಂಜಿ ಅಲ್ರಿ ಆಕಿ ಭಾಷಣಕ್ಕಿದ್ದಾರ್ರಿ ಸಾಕ್ಷಾತ್ ದೇವಲಪ್ಪ ಅಂತ ಕೊರವಂಜಿ ಬಂದ್ರಿ ನೀವು ಬರ್ರಿ ಹೊರಗ ಬಂದೆ ಬರ್ರಿ ಅಮ್ಮ ಜಾಸ್ತಿ ಕೂತವ್ರ ಅದಕ್ಕ ಯಾರು ನೋಡಿದ್ರ ಹಾಗೆ ಆಗ್ತದ ನಿಮ್ಗೆ ಅಲ್ರಿ ಕೊರವಂಜಿ ಹೆಣ್ಮಗಳ ಇದ್ರ ರೂಪ ಬದಲು ಮಾಡ್ಲಿಕ್ ಬರ್ತದ? ಆದ್ರ ಧ್ವನಿಯನ್ನ ಬದಲು ಮಾಡ್ಲಿಕ್ ಬರ್ತದೇನ್ರಿ? ಹಂಗ ಆದ್ಮಕ ಒಂದ್ ಮಾತಾ ಕೊರವಂಜಿ ಮಾತಾಡ್ಸ್ರಿ, ಧ್ವನಿನ ಗೊತ್ತಾಡಿನ್ರಿ. ಸಾರಣಿ ಮಾಡಿಸ್ಬೇಕು, ಎಡಕಾಬಲ್ಕ ತುಪ್ಪ ದಿಂಬಿ ಹಚ್ಚಬೇಕು, ಹಚ್ಚಬೇಕು. ಕರಿ ಕಣ್ಣಿನ ತಂಗು ಬಿಳಿ ಎಲಿ ಕರಿ ಕಾಚ ವರಮುಕ್ತಿ ಸೊನ್ನ ನೆನಗಡಲಿ ಸುಲಿಗಬ್ಬು ಗೊನೆ ಬಾಳಿ ಹಣ್ಣು ಹಣ್ಣು. ಬಂಗಾರ ಮೂರು ಮರ ಬೇಕು, ಬಂಗಾರ ಮೂರು ಮರ, ಮರದ ತುಂಬಾ ಸ್ವರ್ಣ ಮುತ್ತುಗಳನ್ನು ಬೇಕು. ಇಷ್ಟೆಲ್ಲ ತಂದು ಕೊಟ್ಟು ನಿನ್ನ ದೊರೆಸಾನಿ ಮಂಚದಿಂದ ಕೆಳಗೆ ಮುಂದಕ್ಕ ಬಂದು ಮೂರು ಹೆಜ್ಜಿ ಬಂದು ಕೈ ನೋಡಿದ್ರೆ ಕೇಳಿದ್ರು ಬಂದು ಮಾತು ಹೇಳಕ್ಕಿ ಇಲ್ಲಾದ್ರೂ ಇಲ್ಲ ಹೇಳುದಿಲ್ಲ. ಅಮ್ಮ ಕೊರವಂಜಿ ಮಾತಾಡಿಸ್ಬೇಕಾದ್ರೆ ಕೆಲವೊಂದು ಪದ್ಧತಿ ಹೇಳಿದ್ರಿ. ಅಕ್ಕಿನ ಮಾತಾಡಿಸ್ಬೇಕಾದ್ರೆ ಪಡಸಲಿ ಸಾವಣೆ ಮಾಡಿ ರಂಗ ಹೊಯ್ದು ಅಡಕ ಬಡಕ ತುಪ್ಪದೇವಿಗೆ ಹಚ್ಚಿ ಮರ್ತುಂಬ ಸೋಳ ಅಂತ ಮುತ್ತನ್ ತಂದು ಹಾಕಿ ನೀವು ಒಂದ್ಸದಿಂದ ಮೂರು ಹೆಜ್ಜೆ ಮುಂದಕ್ಕೆ ಬಂದು ಗುಣಕ್ಕೆ ಗೌರವವನ್ನು ಕೊಟ್ಟು ತಮ್ಮ ಊಚಿಕೊಳ್ಳೋಣ ಅಂತ ಅಭಿಮಾನ ಬಿಟ್ಟು ಕೈ ಮುಗಿದ ಕೇಳಿದ್ರೆ ಒಂದು ಮಾತು ಹೇಳಿಲ್ಲ ನಿಲ್ತಾರೆ. ಪರವಂಜಿ ಭಾಷಣಕ್ಕಿದ್ದಾರೆ. ಅಮ್ಮ ಹಾಗೆ ಮಾಡಬೇಕಾಗಿಲ್ಲ ನೋಡ್ರಿ, ಶರಣ ಇದ್ದಾರೆ ಪರವಂಜಿಗೆ ನಾವು ಕೈ ಮುಗಿದಂತ ಆಗೋದಿಲ್ಲ. ವಿದ್ಯಾಕ್ಕೆ ನಾವು ಮಾನ್ಯತೆ ಕೊಡಬೇಕಾಗ್ತದೆ ನೋಡ್ರಿ. ಧ್ಯಾಸ ಎಲ್ಲ ಪರಮಾತ್ಮ ಮೇಲೆ ಇಡ್ರಿ, ಪರವಂಜಿ ಮಾತ್ರ ಒಂದು ಕೈ ಮುಗಿದ್ ಕೇಳ್ರಿ. ಏನ್ ಸಂಶಯ ಕೇಳಿಬಿಡು, ಸಂಶಯ ಅಂದ್ರೆ ನಾವು ಸದ್ಯ ನಮ್ಮ ಪರಮಾತ್ಮ ಮುಂದೆ ಹೋಗಿಲ್ಲ. ಇಲ್ಲ ಇಲ್ಲ, ಅದಕ್ಕ ನಮ್ಮ ಪರಮಾತ್ಮ ಯಾವಾಗ ಬರ್ತಾರ? ಎಷ್ಟೊತ್ತಿಗೆ ಬರ್ತಾರೆ? ಎಷ್ಟೊತ್ತಿನಾಗ ಬರ್ತಾರೆ? ಯಾಕಮ್ಮ ದರ್ಶನ ಎಷ್ಟೊತ್ತಿಗೆ ಬರ್ತಾರೆ? ಹೇಗ ಬರ್ತಾರ? ಎದ್ರನಾಗ ಬರ್ತಾರ? ಈ ಹೇಳಿ ತಿಳ್ಕೊಂತಾರ ಕೇಳು. ಪಂಚ ಪ್ರಾಣ ಸುರರ್ವಡಿಯ ಸುಧಾಮನ ಗೆಳೆಯ ಓ ಸುರರ್ವಡಿಯ ರಣರಂಗ ಧೀರ ಜಾರ ಚಾರ ದಯ ಅಪಾರ ಶರಣಾಗತ ರಕ್ಷಾಮಣಿ ಎಂಗಲೆಯ ಇರುಳು ನದಿಯುತ್ತ ಒಲಿಯುತ್ತ ಗರುಡನ ಜಗದೇರಿ ಬಂದಾನ ಬಂದಾನ ಬಂದಾನ ನಿನ್ನ ಮಗ್ಗಿನೊಳಗ ಕುಳಿತಾನ ಹೌದು ತೊಡೆಯ ಮೇಲೆ ಕೈ ಇಟ್ಟಾನ ಕೊಳವ ಗಲ್ಲವ ಪಿಡಿದಾನ ಆದರೂ ಅಮೃತ ಸವಿಧಾನ ಸವಿಧಾನ ಬೆವರದಿರು ಬೆಚ್ಚದಿರು ಬಾಲಿ ಅರಗಳಿಗೆ ಸೇರಿಸು ಸಾವಧಾನವಾಗಿರು ಸಂತೋಷವಾಗಿರು ಹೋಗಿ ಬರುವೆ ನೆಲೆದುಂಡಿ ಹೋಗಿ ಬರುವೆ ನೆಲೆದುಂಡಿ ಕೊಡೆ ನಿನ್ನ ಗುರುತ ಮುತ್ತಿನ ಹಾರ ಇಷ್ಟರಲ್ಲಿ ಏನಾಗ್ತದೆ ಇಲ್ಲಿ ಪರಮಾತ್ಮ ಗೌಡನ ಹೆಗಲ ಮೇಲೆ ಕುಳಿತು ಬರ್ತಾನ ನನ್ನ ಇಚ್ಛೆ ಪೂರ್ತಿ ಮಾಡಿಬಿಡು ಏನೇನು ಕೊನೆ ಇಚ್ಛೆ ಆಮೇಲೆ ದೊರಸಾನಿ ಕೊಡಲಿರ್ತಕ್ಕಂಥ ಮುತ್ತಿನ ಅವ್ರು ಕಟ್ಟಿಬಿಡು ನಾನು ಹೋಗ್ಬಿಡ್ತೀನಿ ಅಮ್ಮ ದೊರಸಾನಿ ಅವರ ಇಲ್ಲ ಪರಮ ಕೊರವಂಜ ಹೇಳ್ರಿ ಅರ್ಧ ಗಳಿಗೆ ಒಳಗೆ ಪರಮಾತ್ಮರ ಸದ್ಯ ಬರ್ತಾರ ಇನ್ನ ಆಕೆ ಇಚ್ಛಾ ಪೂರ್ತಿ ಮಾಡಂತಾರ್ರಿ ಅಂದ್ರೆ ಆಕೆ ಏನ್ ಬರ್ತಾರೆ ಕೊರವಂಜಿ ಕೊಳೆ ಇರ್ತಕ್ಕಂಥ ಮುತ್ತಿನ ಹಾರಿ ಬರ್ತಾರ್ರಿ ಕೊಟ್ಟು ಅಮ್ಮ ನಂದು ನನಗೆ ಬಂತು ಪರಮಾತ್ಮ ಧ್ಯಾನ ಮಾಡ್ಕೊತ ಕೂತ್ಬಿಡ್ರಿ ಈಗ ಸದ್ಯ ಭಗವಂತ ಬರೋ ಸಮಯ ಆಗಿದೆ ನಾನೇನು ಹೋಗ್ತೀನಿ ನಡಿ ಅಮ್ಮ ನಡಿ ಹೋಗ್ಲಿಲ್ಲ ನಡೆದಲ ಕೊರವಂಜಿ ಸಾರಸ ಜನರ ಸಂಗಲೇಶು ಕರ್ಣಯ್ಯ ಸಾರಸ ಜನರ ಸಂಗಲೇಶು ಕರ್ಣಯ್ಯ ಅವರು ಮಂದಿರದಾಗ ಇದಾರ್ರಿ ಮಂದಿರದಲ್ಲಿ ಯಾವಾಗ ಅಕ್ಕಿ ಮುಖ ನೋಡೋ ಯಾವಾಗಿಲ್ಲ ಇಲ್ಲದ ಪರಮಾತ್ಮ ಬಂದ್ರೆ ಬಾ ಕೇಳು ಅಲ್ರಿಪ ಸತ ನೀವು ಮಾಲಕರು ಬಂದಿರಿ ಒಂದೆರಡು ಹತ್ತಲ್ಲಿ ತರಿಸ್ಬಿಟ್ಟುಂಡ್ರಲ್ಲ ಬಾಗಲ ಸುಮಕಾಸುರದ ದೈತ್ಯ ನಾಲ್ಕು ವೇದ ಬ್ರಹ್ಮ ಕಳು ಮಾಡಿ ಬ್ರಹ್ಮನ ನಾಲ್ಕು ಕಳು ಮಾಡಿ ಸಮುದ್ರ ಅಡಗಿದ ಅವಾಗ ಸುಮಕಾಸುರ ಹೊಡೆದು ನಾಲ್ಕು ವೇದ ಬ್ರಹ್ಮ ತಂದು ಕೊಟ್ಟಂತ ಮಂಚ ಅವತಾರ ಬಂದ್ರಿ ಭಾವಿ ಆಗಿರ್ತೀರಿ ಸ್ವಾಮಿ ನಿಮ್ಗ ಅಲ್ಲೇ ನೆನಗಿರಂತಾರ್ರಿ ಈಗ ಅವತಾರ ನೆನಪಾಗಿಲ್ಲ ಅಪ್ಪ ಒಂದೇ ಒಂದು ಕೊನೆ ಅವತಾರ ಹೇಳ್ಬಿಟ್ರಿ ಹೋಗ್ಬಿಡು ಹೇಳ್ರಿಪ್ಪ ಗೋಪಾಲ ಕೃಷ್ಣ ಪರಿ ಪರಿ ಆಡಂತ ಕೃಷ್ಣ ಬಂದ್ರಿ ಭಾವಿಯಾಗಿರ್ತೀರಿ ಸ್ವಾಮಿ ಅದೇ ಗೋಪಾಲ ಕೃಷ್ಣ ಕಡೆ ಗೋಕುಂದ ಇನ್ನ ಮೇಲೆ ಕೃಷ್ಣ ಕೃಷ್ಣ ತಿಲೆ ಕೊಡೋಣ ಹೋಗಿ ಬರ್ತಾ ಇದ್ರಿ ಅಲ್ಲ ಹೊರಗೆ ಪರಮಾತ್ಮ ಬಂದಿದ್ರಿ ಅಲ್ಲ ಪರಮಾತ್ಮ ಇಲ್ಲೇನಿದ್ದಾರೆ ನೋಡ್ರಿ ಇಲ್ಲೇನಿದ್ದಾರೆ ನೋಡ್ರಿ ಹೌದ್ ನೋಡ್ದು ತಪ್ಪದೆ ಒಂದು ಕರೆದು ಬಿಡ್ರಿ ಸ್ವಾಮಿ ಆ ಇದುವರೆಗೆ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ದೊಡ್ಡಾಟ ಕೇಳಿದ್ರಿ. ನಡೆಸಿಕೊಟ್ಟವರು ಹನುಮಂತ್ ಹುಜ್ಜನವರ್ ಹಾಗೂ ಸಂಗಡಿಗರು. ಈಗ ಕೃಷಿ ಹಾಡು. ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂತೂರ, ಹಾಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂತೂರ. ಇರುದಿಲ್ಲ ಸಣ್ಣ ಕುಣಿ ಹಸುರಾಯಿ ಗಾಡಿ ಬರ್ತಾವ ಹೋಗ್ತಾವ, ಉಳು ಮಣ್ಣು ಸೆಗಡಿ ಹಾರಾಡತಾವ, ಇದಕ್ಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡ್ರಿ ಎಂದಂದು ನೀರಿಂದ ತಪ್ಪಿ, ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ, ಇತ್ತಗಿನ ಸೆಗಣಿ ತೇಲಾಡಿ ಹೋಗ್ತಾರ, ಅಂತಾರ ತೇಲಾಡು ತಿಪ್ಪಿ ಮಾಡಾಡ್ರಿ ಎಂದೆಂದು ನೀರಿಂದ ತಪ್ಪಿ, ಹೆಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಕಟ್ಟತಿರಿ ಹರಕ ಚೀಲ ಮುಖದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ, ಇದಕ್ಕ ಅಂತಾರ ನಡೆದಾಡು ತಿಪ್ಪಿ ಮಾಡಾಡ್ರಿ ಎಂದೆಂದು ನೀರಿಂದ ತಪ್ಪಿ, ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂತೂರ. ತಿರಿ ಮನೆ ಕಡೆ ಸರ ಸರ ಬೆರಕಿಲ್ಲಂದ್ರ ಮಣ್ಣಾದ ಗೊಬ್ಬರ, ಬಿಸಿಲು ಗಾಳಿಗೆ ಹಾಡಾಗಿ ಹೋಗ್ತಾದ, ಇದಕ್ಕ ಅಂತಾರ ಮಲಗೂ ತಿಪ್ಪಿ ಮಾಡಾಡ್ರಿ ಎಂದೆಂದು ನೀರಿಂದ ತಪ್ಪಿ, ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ, ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂತೂರ ನಿನಗ ಬಂತೂರ ನಿನಗ ಬಂತೂರ. ಕೃಷಿ ಹಾಡು ಕೇಳಿದ್ರಿ. ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ ನಂತರ ಮಣ್ಣಿನ ಮಗ ಚಿಯಾ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿಯ ಶಶಿಕಾಂತ್ ಆರ್ ಮುದ್ನಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ ಪೆರ್ಲ. ಆನಂತರ ವೀರಣ್ಣ ನಾಲ್ವಾರ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ಇನ್ನ ಹೊತ್ತಾಯ್ತು, ಕಾರ್ಯಕ್ರಮ ಮುಗಿಸೋಣಂತ ಎಲ್ಲರಿಗೂ ನಮಸ್ಕಾರಗಳು.